ಕಣ್ಣೆದುರೇ ಅಪಘಾತವೊಂದು ಸಂಭವಿಸಿತು ಎಂದಾದರೆ ಸಹಾಯ ಹಸ್ತ ನೀಡಲು ಹಿಂದೆ ಸರಿಯದಿರಿ, ದೂರ ಉಳಿಯದಿರಿ. ಒಂದು ಜೀವಕ್ಕೆ ನೆರವು ನೀಡುವ ಅಥವಾ ಜೀವ ಉಳಿಸುವ ಅಪೂರ್ವ ಅವಕಾಶ ನಮ್ಮ ನಿಮ್ಮದಾಗಲಿ. ಸಮಯವಾಗಿದೆ 6:51. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಹೊಸಪೇಟೆ. ಗ್ರಾಮಾಂತರಂಗ. ಇಂದಿನ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರಗಳು. ಕಿಸಾನ್ ವಾಣಿ ಗ್ರಾಮಾಂತರಂಗದಲ್ಲಿ ಕೃಷಿ ಅನುಭವ ಕುರಿತು ಶ್ರೀ ಮುದುಕಪ್ಪ ಹಸಗಲ್ ಅವರೊಂದಿಗೆ ಸಂದರ್ಶನ. ನಮಸ್ಕಾರ ರೈತ ಬಾಂಧವರೇ, ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ರೈತ ಮಹಿಳೆ ಶ್ರೀಮತಿ ಅನ್ನಪೂರ್ಣ ಅವರು ನಮ್ಮ ಜೊತೆಗಿದ್ದಾರೆ. ಇವರು ಮೂಲತಃ ಉಪನ್ಯಾಸಕ ವೃತ್ತಿಯಲ್ಲಿ ತೊಡಗಿಕೊಂಡಂಥವರು. ನಂತರದಲ್ಲಿ ಕೃಷಿಯಲ್ಲಿ ಆಸಕ್ತಿ ಇರುವುದರಿಂದ 2005 ಕೃಷಿಗೆ ಧುಮುಕಿದವರು. 2017 ಇವರನ್ನ ರಾಯಚೂರು ಕೃಷಿ ವಿಶ್ವವಿದ್ಯಾಲಯದವರು ಸಮಗ್ರ ಕೃಷಿಕ ಮಹಿಳೆ ಅಂತೇಳಿ ಗುರುತಿಸಿ ಅವರಿಗೆ ಪ್ರಶಸ್ತಿಯನ್ನು ನೀಡಲಾಗಿದೆ. ಬನ್ನಿ, ಅವರು ತಮ್ಮ ಕೃಷಿಯ ಅನುಭವಗಳನ್ನು ಇವತ್ತು ನಮ್ಮೊಂದಿಗೆ ಹಂಚಿಕೊಳ್ತಿದ್ದಾರೆ. ನಮಸ್ಕಾರ ಮಾ ಅನ್ನಪೂರ್ಣಮ್ಮವರೇ. ನಮಸ್ಕಾರ. ಬಹಳ ಮುಖ್ಯವಾಗಿ 2017 ನೀವು ರಾಯಚೂರು ಕೃಷಿ ವಿಶ್ವವಿದ್ಯಾಲಯದಿಂದ ಸಮಗ್ರ ಕೃಷಿ ಪದ್ಧತಿಗೆ ಶ್ರೇಷ್ಠ ಕೃಷಿಕ ಮಹಿಳೆ ಅನ್ನುವಂತಹ ಒಂದು ಪ್ರಶಸ್ತಿಯನ್ನು ತಗೊಳ್ತೀರಿ. ಕೃಷಿಯ ನಂಟು ಬೆಳೆದಿದ್ದು ಯಾವಾಗಿಂದ? ನಂದು ಪೂರ್ವ ಅನುಭವ ಹೇಳ್ಬೇಕಂದ್ರೆ, ನಾನು ಮೂಲತಃ ಕೃಷಿ ಮಾಡಿದ್ದೋಳಲ್ಲ, ಬಟ್ ಕೃಷಿ ಕುಟುಂಬದಿಂದ ಬಂದಿದ್ದೋಳೆ. ನಮ್ಮ ತಾತರ ಕಾಲದಿಂದ 100 ಇರೋರೆ ನಾವು. ನಾವು ಮೂಲತಃ ಆಂಧ್ರಲಿದ್ದ ಬಂದಿರೋಳು. ನಾನು ಮದ್ವೆ ಆಗಿ ಹೊಸಪೇಟೆಗೆ ಬಂದಿರೋದು 1993 ಮದ್ವೆ ಆಗಿರೋದು. ಆಮೇಲೆ ನಾನು ಸ್ವಲ್ಪ ವರ್ಷ ಲೆಕ್ಚರ್ ಆಗಿ ಅಕೌಂಟೆನ್ಸಿ ಟೀಚ್ ಮಾಡ್ತಾ ಇದ್ದೆ. ಆಮೇಲೆ ನಮ್ಮ ಮನೆಯವರು ಸಿವಿಲ್ ಇಂಜಿನಿಯರ್, ನಮ್ದೇ ಒಂದು ಸ್ವಂತ ಬಿಸ್ನೆಸ್ ಇರೋದ್ರಿಂದ 4 ಕೆಲಸ ಮಾಡಿದ್ ಬಿಟ್ಟಿದ್ದೆ, ಅನುಕೂಲ ಆಗಿಲ್ಲ. ಅದರಲ್ಲಿದ್ದ ಏನ್ ಮಾಡಿದೆ ಅಂದ್ರೆ, 2005 ನಾವು ಕೃಷಿ ಭೂಮಿ ತಗೊಂಡಿರೋದು. ಇಲ್ಲಿ ಕಮಲಾಪುರ್ಲಿಂದ 3 ವೆಂಕಟಾಪುರ ಅಂತ ಗ್ರಾಮ ಇದು. 2005 ಭೂಮಿ ತಗೊಂಡಿದ್ದಾಯ್ತು. ಆಮೇಲೆ ಸ್ವಲ್ಪ ವರ್ಷ ನಾವು ಬೇರೆಯವ್ರಿಗೆ ಗುತ್ತಿಗೆ ಕೊಟ್ಟಿದ್ವಿ, ಅದು ನಮಗೆ ಯಾಕೋ ಸಮಾಧಾನ ಆಗಿರ್ಲಿಲ್ಲ. ಅವ್ರಿಗೆ ಗುತ್ತಿಗೆ ಕೊಟ್ಟಿದ್ರೆ ನಮ್ಗೇನೋ ಸ್ವಂತ ಭೂಮಿ ಇಟ್ಕೊಂಡು ನಾವೊಬ್ಬರು ಕೈ ಕೊಟ್ಟು ನಾವು ಸುಮ್ನೆ ಇರೋದು ಸರಿಯಲ್ಲ ಅನ್ಸ್ತು. ಆಮೇಲೆ 2015 ನಾವು ಅವ್ರಿಗೆ ಬಿಡಿಸ್ಬಿಟ್ಟು ನಾವೇ ಸ್ವಂತ ಮಾಡೋದ್ ಸ್ಟಾರ್ಟ್ ಮಾಡಿದೆ. ಆಮೇಲೆ 2016 ನಾವು ಸಾವಯವ ಕೃಷಿ ಬಗ್ಗೆ ಸ್ವಲ್ಪ ಇಂಟ್ರೆಸ್ಟ್ ಬಂತು, ಎಲ್ಲ ಕೇಳ್ತಾ ಇದ್ದೀವಿ. ಅದರಲ್ಲಿದ್ದ ನಮ್ದು ಆಂಧ್ರ ಇರೋದ್ರಿಂದ ಒಂಗೋಲ್ ಆಕ್ಳನ್ ಸಾಕೋಣ ಅಂತ ಒಂದು ಆಸಕ್ತಿ ಇದೆ. ಅದರಲ್ಲಿದ್ದ ಒಂದು 2 ಒಂಗೋಲ್ ಆಕಳ ಒಂದು ಕರನು ತಂದಿರೋದು 2016 ಜಾನ್ವರಿಯಲ್ಲಿ. ಅವಾಗ್ಲಿದ್ದ ನಮ್ದು ಭೂಮಿ 8 ಭೂಮಿ ಇದೆ ನಮ್ದು. 8 ಮೇಜರ್ ಕ್ರಾಪ್ ಬಂದು ಭತ್ತ ಬೆಳೀತಾ ಇದ್ವಿ. ಆಮೇಲೆ ಬೇರೆ ಬೇರೆ ಗಿಡ ಎಲ್ಲ ಬಾಳಾನೇ ಹಾಕಿದ್ವಿ. ಒಂದು 65 ಮಾವಿನ ಗಿಡ ಇದೆ. 65 ಮಾವಿನ ಗಿಡದಾಗ 16 ವೆರೈಟಿ ಮಾವು ಇದೆ. 16 ವೆರೈಟಿ ಅಂದ್ರೆ ಎಲ್ಲ ಆಂಧ್ರ ತಳಿ, ಆಲ್ಮೋಸ್ಟ್ ಎಲ್ಲ ತರದ್ದು ಜ್ಯೂಸಿನ ಹಣ್ಣು. ಅದು ಹೆಸರು ಹೇಳ್ಬೇಕಂದ್ರೆ ರಸಾಲ್ ಅಂತೀವಿ, ಪೆದ್ದ ರಸಾಲು, ಚಿನ್ನ ರಸಾಲು, ಚೆರುಕು ರಸಂ, ಮತ್ತೆ ಬೇನುಷ ಇದೆ. ಎಲ್ಲ ಏನು ಬೇರೆ ಬೇರೆ ವೆರೈಟಿ ಇದೆ. ಅದ್ರಾಗ ಫಸ್ಟ್ ಈ ಸಾವಯವ ಹಾಕ್ಲ ತಂದ ಮೇಲೆ ಸಾವಯವ ಹಣ್ಣಿನ ಗಿಡ ಮೇಲೆ ಸ್ಟಾರ್ಟ್ ಮಾಡಿದೆ. ಯಾವುದು ಔಷಧಿ ಹಾಕ್ಲಾರ್ದ ಬರೀ ಜೀವಾಮೃತ ಗೋಕೃಪಾಮೃತ ಇವೆಲ್ಲ ಮಾಡ್ತಾ ಇದೆ. ಬಸವಿ ಸ್ವಾಮಿ ಅವ್ರಂತ ಅವರು ಪರಿಚಯ ಇದೆ ನಮ್ಗೆ, ಇಲ್ಲೇ ಕಡ್ರಾಮ್ಪುರದವರು. ಅವರು ಜೇನು ಸಾಕಾಣಿಕೆ ಮಾಡಿದ್ರೆ ಪಾಲಿನೇಷನ್ ಚೆನ್ನಾಗಾಗತ್ತಮ್ಮ, ಒಳ್ಳೇದು ಅದು ಮಾಡ್ರಿ ಅಂತ ಹೇಳಿರೋದು. ಆಮೇಲೆ ಒಂದು ಮೊದಲೊಂದು 5 ಪೆಟ್ಟಿಗೆ ತಂದೇವಿ, ಅವರು ಸ್ವಲ್ಪ ಹೇಳಿಕೊಟ್ರು ಹೆಂಗ್ ಮೇಂಟೈನ್ ಮಾಡ್ಬೇಕು ಅನ್ನೋದು. ಅದು ಮಾಡಿದ್ಮೇಲೆ ಸ್ವಲ್ಪ ಪಾಲಿನೇಷನ್ ಚೆನ್ನಾಗಾಯ್ತು, ಎಲ್ಲ ಹಣ್ಣು ಚೆನ್ನಾಗಿ ಬರ್ತಿದ್ವು. ಆಮೇಲೆ ಅದು ಏನು ಹಾಕ್ಲಾರ್ದ ಬೆಳೆಯೋದ್ರಿಂದ ಏನ್ ಮಾಡ್ತಾ ಇದ್ದೆ, ಅವು ಯಾರಿಗೆ ಬರೋಗಿನವ್ರಿಗೆ ಏನೋ ಗುತ್ತಿಗೆ ಕೊಡ್ತಾ ಇಲ್ಲ, ಎಲ್ಲ ನಾವೇ ಕರೆಕ್ಟ್ ಟೈಮ್ ನೋಡಿ ಹಣ್ಣು ಕೀಳೋದು, ಹಣ್ಣು ಕಾರ್ಬೈಡ್ ಹಾಕ್ಲಾರ್ದೆ ಹುಲ್ಲಲ್ಲಿ ಹಾಕಿ ಹಣ್ಣು ಮಾಡೋದು, ಫ್ರೆಂಡ್ಸ್ಗೆಲ್ಲ ಕೊಡ್ತಾ ಇದ್ವಿ, ಗುರ್ತಿದ್ದವ್ರಿಗೆ ಮಾತ್ರ ಮಾರ್ತಾ ಇದ್ವಿ, ಉಳ್ಕಿದ್ದೆಲ್ಲ ನಮ್ದು ಬಂಧು ಬಳಗ ಸೊ ಅವ್ರಿಗೆಲ್ಲರೂ ಹಂಚ್ತಾ ಇದ್ವಿ. ಆಮೇಲೆ ಸ್ವಲ್ಪ ಬರ್ತಾ ಬರ್ತಾ ಅದು ಇಳುವರಿಗಿನ್ನು ಜಾಸ್ತಿ ಆಯ್ತು. ಆಮೇಲೆ ಏನ್ ಮಾಡಿದೆ, ಹಂಗೆ ಮನೆಗೆ ಒಂದು ಶೆಡ್ ಇದೆ, ಹಣ್ಣೆಲ್ಲ ಕೀಳಿ ಅಲ್ಲೇ ಹಣ್ಣು ಮಾಡಿ. ಅಷ್ಟರೊಳಗ ಕರೋನಾ ಬಂತು. ಕರೋನಾ ಬಂದ್ಮೇಲೆ ಎಲ್ಲಿ ಯಾರಿಗೆ ಹೊರಗ ಇದು ಮಾಡಕ್ ಆಗಿಲ್ಲ. ಅದು ಏನಾಯ್ತು, ಮನೆಗೆ ಯಾರು ಬರಂಗಿಲ್ಲ, ಎಲ್ಲ ನಿಮ್ಗೆ ಗೊತ್ತಿದ್ದೇ ಇದೆ, ಮಾಸ್ಕ್ ಹಾಕೊಂಡು ಓಡಾಡ್ತಾ ಇದ್ದೀವಿ ನಾವು, ಹೊರಗೂ ಬರಕ್ಕೂ ಭಯ ಆಗ್ತಿತ್ತು. ಆಮೇಲೆ ನನ್ ಮಗ ಏನ್ ಮಾಡ್ದ, ಅಮ್ಮ ಯಾಕೆ ಒಂದು ವಾಟ್ಸಪ್ ಗ್ರೂಪ್ ಯಾಕೆ ಮಾಡಬಾರ್ದು ಅಂತ ಹೇಳಿ ವಾಟ್ಸಪ್ ಗ್ರೂಪ್ ಮಾಡಿ ಎಲ್ಲ ಫ್ರೆಂಡ್ಸ್ನೆಲ್ಲ ಗ್ರೂಪ್ಗೆ ಸೇರಿಸಿ ಹಿಂಗ ಹಣ್ಣಿದೆ ಅಂತ ಒಂದು ಹಾಕಿದ್ವಿ. ಅದು ಹಂಗೆ ತಗೊಂತಾ ಇದ್ರು, ಬಟ್ ಈ ಕರೋನಾಲಿದ್ದ ಎಲ್ಲಿ ಹೋಗಕ್ ಆಗಿಲ್ಲ. ನಮ್ದು ಒಂದು ಗಾಡಿ ಇದೆ, ಆ ಗಾಡಿನಾಗ ಹಾಕಿ ಕಳಿಸ್ತಾ ಇದ್ವಿ. ಓನ್ಲಿ ಬೋರ್ಡ್ ಒಂದು ಆರ್ಗ್ಯಾನಿಕ್ ಮ್ಯಾಂಗೋ ಅಂತ ಹಾಕಿ ಕಳಿಸುತ್ತಾ ಇದ್ವಿ. ಅದು ಒಂದ್ಸಲ ಅದು ಮಾವು ಮೊದ್ಲಿದ್ದಾನೆ ಅದು ಹಣ್ಣು ತಗೊಂಡು ಹೋಗಿದ್ದವರು ರೂಢಿ ಇರೋದ್ರಿಂದ, ಮೇಡಮ್ ನಿಮ್ದು ಗಾಡಿ ಯಾವಾಗ ಬರುತ್ತೆ ಅಂತ ಕಾಯ್ತಾ ಇದ್ರು. ಗಾಡಿ ಬಂದಿಲ್ಲ, ಇನ್ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ, ಆತರ ಬೇಡಿಕೆನು ಇದೆ. ಹಂಗ ಒಂದ್ 2 ವರ್ಷ ಅದು ಆತರನೆ ಮಾಡಿದ್ವಿ, ತುಂಬಾ ಚೆನ್ನಾಗ ರೆಸ್ಪಾನ್ಸ್ ಇದೆ. ಆಮೇಲೆ ಇನ್ನು ನೆಕ್ಸ್ಟ್ ಬಂದು ಹೋದ ವರ್ಷ ಮಾತ್ರ ಹಣ್ಣೆಲ್ಲ ಇಲ್ಲೇ ತೋಟದ ಹತ್ರನೇ ಸುಮ್ನೆ ಅದೆಲ್ಲ ಬೇಡ ಅಂತ ಹೇಳಿ ಮಾರ್ಕೆಟ್ ಕಳ್ಸಿರ್ಲಿಲ್ಲ, ತೋಟದ ಹತ್ರನೇ ಸುಮ್ನೆ ಆರ್ಗ್ಯಾನಿಕ್ ಮ್ಯಾಂಗೋಸ್ ಅಂತ ಬೋರ್ಡ್ ಹಾಕಿದ್ವಿ. ಅವ್ರಾಗಿ ಅವ್ರೇ ಬಂದು ತಗೊಂಡ್ ಹೋಗ್ತಿದ್ರು. ಅದು ಬಹಳ ಅನುಕೂಲ ಆಯ್ತು. ಕೃಷಿ ಮಾಡೋರು ಅದು ಮಾರ ಪದ್ಧತಿನ ಗುರ್ತಿರ್ಬೇಕು, ಮಿಡಲ್ ಮ್ಯಾನ್ ಮಧ್ಯ ಬೇರೆ ಅವ್ರಿಗೆ ಯಾರ್ಗನ ಕೊಟ್ರೆ ನಾವು ಬೆಳೆದಿರೋದಕ್ಕ ಬರೋದಕ್ಕ ಖರ್ಚು ವೆಚ್ಚ ಬಹಳ ವ್ಯತ್ಯಾಸ ಆಗತ್ತೆ, ನಮ್ ಕೈಗೆ ಏನೋ ಸಿಗಂಗಿಲ್ಲ, ಬರೀ ಕಷ್ಟ ಒಂದು ಉಳಿತತೆ. ನಾವಾಗಿ ನಾವೇ ಕೊಡೋದ್ಲಿದ್ದ ಅವ್ರಿಗೆ ಗೊತ್ತಾಗತ್ತೆ ಯಾರ ಹತ್ರ ನಾವು ತಗೊಂತಾ ಇದ್ವಿ, ಹೆಂಗಿದೆ ನಮ್ಗೆ. ಅದು ಸ್ವಂತ ಅನುಭವನು ಜಾಸ್ತಿ ಬರ್ತಾ ಇದೆ, ಏನ್ ಕಷ್ಟ ಇದೆ, ಏನ್ ನಷ್ಟ ಇದೆ, ಹೆಂಗಿದೆ, ಇನ್ನು ಏನ್ ಮೇನ್ ಮಾಡಿದ್ರೆ ಇನ್ನು ಇನ್ನು ಉತ್ತಮವಾಗಿ ನಾವು ಇದು ಮಾಡ್ಬೋದು, ಮಾರ್ಕೆಟ್ಗೆ ಹೆಂಗ್ ಸೇರ್ಬೇಕು ಅನ್ನೋದು. ಆತರ ಇದು ಮಧ್ಯದಲ್ಲಿ ಹೇಳ್ತಾ ಇದ್ರಿ, ಆರ್ಗ್ಯಾನಿಕ್ ಅಂದ್ರೆ ಸಾವಯವದಲ್ಲಿನೇ ಮಾವನ್ನ ಬೆಳೀತಾ ಇದ್ರಿ, ಜೇನು ಸಾಕಾಣಿಕೆ ಮಾಡೋದ್ರಿಂದ ಒಳ್ಳೆ ಇಳುವರಿ ಬರ್ತದೆ ಅಂತ, ಇದು ಯಾವ ರೀತಿ ನಿಮಗೆ ಅದು ವ್ಯತ್ಯಾಸ ಕಂಡುಕೊಳ್ತು ಅಂತ? ವ್ಯತ್ಯಾಸ ಅಂದ್ರೆ ತುಂಬಾನೇ ವ್ಯತ್ಯಾಸ ಇದೆ ರೀ. ನಾವು ಒಂದು ಹಳೇದು ಗಿಡ ಏನ್ ಮಾಡದೆ ಗ್ರಾಫ್ಟಿಂಗ್ ಮಾಡ್ಸೋ, 5 ತರ ಹಣ್ಣು ಒಂದೇದ್ರಾಗ ಬರುತ್ತೆ. ಹೌದಾ? 5 ತರ ಹಣ್ಣು ಇದೆ, ತುಂಬಾ ಚೆನ್ನಾಗಿದೆ. ಎಂತ ಇದಂದ್ರೆ ನಿಮ್ಗೆ ಏನ್ ಕೊಟ್ರೇನು ಆ ಖುಷಿ ಸಿಗೋದಿಲ್ಲ. ಅಂದ್ರೆ ನಿಮ್ಮ ತೋಟ ಅನ್ನೋದು ಒಂದು ಲ್ಯಾಬ್ ಇದ್ದ ಹಾಗೇನೆ, ಕೃಷಿ ಲ್ಯಾಬ್ ಇದ್ದ ಹಾಗೆ. ನಾವು ಹೊಸ ಹೊಸ ಪ್ರಯೋಗಗಳು ಮಾಡ್ತಾ ಇದ್ದೀವಿ. ನಾವು ಎಲ್ಲ ಕೃಷಿ ಬಗ್ಗೆ ಆಕಾಶವಾಣಿದಾಗ ಕಾರ್ಯಕ್ರಮನು ಕೇಳ್ತಾ ಇರ್ತೀವಿ, ಬದೇಕ ಕಾರ್ಯಕ್ರಮ ಅಟೆಂಡ್ ಆಗ್ತಿರ್ತೀವಿ, ವಿಚಾರನು ತಿಳ್ಕೊಂತೀವಿ ಬುಕ್ ಮೂಲಕ, ಈ ಇಂಟರ್ನೆಟ್ ಮೂಲಕ, ಇವೆಲ್ಲ ಯೂಟ್ಯೂಬ್ ಮೂಲಕ ಕೆಲವೊಂದು ವಿಷಯ ಹಿಂಗೆ ನೇರ ಸಂಪರ್ಕ. ನಮ್ಮ ಭೂಮಿಯಲ್ಲಿ ಒಂದು ಕಾರ್ಯಕ್ರಮನು ನಡೆಸ್ತಾ ಇರ್ತೀವಿ, ಅದು ಜೈನ್ ಸಾಕಾಣಿಕೆ ನಡೆದಿದೆ, ಮಶ್ರೂಮ್ದೊಂದು ಟ್ರೈನಿಂಗು, ಈ ತರ ಒಂದು ಎಲ್ಲ ಚಟುವಟಿಕೆಗಳಿಗೂ ನಡೀತಾ ಇದೆ. ಅದೇ ಮಾಡ್ತಾ ಬಂದಾಗ ಈಗ 2021 ಏನಾಗಿದೆ ಅಂದ್ರೆ ಒಂದು ಸಂಸ್ಥೆ ಇದೆ, ಇದು ಕಾಲುವೆದು ಆಧುನೀಕರಣ, ಅದು ಆ ಕಂಪನಿಗೆ ಬಂದಿದೆ, ಅವರು ಪರಿಚಯ ಆಯ್ತು. ಅವ್ರು ಏನ್ ಮಾಡಿದಾರ, ಅವರು ಹಳೆ ತಳಿಯ ಇದೆ ಅವ್ದು ಏನಂದ್ರೆ ಬಂಗಾರ ಕಡ್ಡಿ ಅಂತ ಒಂದು, ಆಮೇಲೆ ನವರ ಅಂತ ನಾವು ಅಕ್ಕಿ, ನವರ ಅಂದ್ರೆ ರೆಡ್ ರೈಸ್ ರೀ, ಅದು ನಾವು ಅಯ್ಯಪ್ಪ ಸ್ವಾಮಿ ಪ್ರಸಾದ ತಿಂತೀವಲ್ಲ ಅದ್ರ ರೈಸ್, ಅದು ಅವರು 2 ಕೊಟ್ಟು ನೀವು ಮಾಡಿ ನೋಡ್ರಿ ಅಂತ ಅವರು ಮಾಡೋ ವಿಧಾನನು ಕಲ್ಸ್ಕೊಟ್ಟಿದ್ದಾರೆ. ಯಾಕಂದ್ರೆ ನಿಮ್ದೆಲ್ಲ ಒಳ್ಳೆ ಜವಾರಿ ಆಗ್ಲಾ ಇದೆ, ಇದು ತುಂಬಾ ಅನುಕೂಲ ಆಗತ್ತೆ ಮಾಡ್ರಿ ಅಂತ ಹೇಳಿದ್ದಾರೆ. ಅದಕ್ಕೆ ನಾವು 1 ಎಕರೆ ಮಾಡೋದು ಸ್ಟಾರ್ಟ್ ಮಾಡಿದೆ. ಅದು ಫಸ್ಟ್ ಇಯರ್ ಬಂದು 2021 ಜೂನ್ 8 ತಿಂಗಳಿಗೆ ಅದೊಂದು 2 ಕೆಜಿ ಇದೊಂದ್ 2 ಕೆಜಿ ಬೀಜ ಕೊಟ್ಟಿದ್ರು, ಅರ್ಧ ಅರ್ಧ ಎಕರೆ ಇದಾಗ ಮಾಡಿದೆ, ಚೆನ್ನಾಗ್ ಅನ್ಸ್ತು. ಅದೇನಂದ್ರೆ ಆಮೇಲೆ ಒಂದು ಫಲ ತಗೊಂಡ್ವಿ, ಪರವಾಗಿಲ್ಲ ಸ್ವಲ್ಪ ಚೆನ್ನಾಗಿದೆ, ಅವ್ರು ಏನ್ ಹೇಳಿದಾರೆ, ಮಾಡ್ತಾ ಮಾಡ್ತಾ ಇಳುವರಿ ಜಾಸ್ತಿ ಆಗತ್ತೆ. ಒಂದೇ ಸಮ ಇಷ್ಟು ವರ್ಷ ನೀವು ಎಲ್ಲ ಭೂಮಿನ ಎಲ್ಲ ರಾಸಾಯನಿಕ ಹಾಕಿ ಮಾಡಿರೋದ್ರಿಂದ ಗ್ರಾಜ್ಯುಯಲ್ ಆಗಿ ಅದು ಭೂಮಿ ಫಲವತ್ತೆ ಆಗತ್ತೆ ಅಂತ ಹೇಳಿದ್ರು. ಅದೇ ರೀತಿ ನೋಡ್ತಾ ಇದ್ದೆ. ಆಮೇಲೆ ನೆಕ್ಸ್ಟ್ ಬಂದು ಬರೀ 1 ಎಕರೆ ಕಂಪ್ಲೀಟ್ ನವರಾನೆ ಹಾಕಿದ್ವಿ. ಪೂರ್ತಿ ನಮಗೆ ಮನೆಗೆ ಅನಾನುಕೂಲರಿದ್ದಾಗ ಒಂದು ಫಲ ಬಿಟ್ಟಿದ್ವಿ. ಈಗ ನೋಡೋಣ ಅಂತ ಸೋನಾ ಮಸೂರಿನೂ ಹಾಕಿದ್ವಿ. ಒಂದ್ಸಲ ಸೆಕೆಂಡ್ ಇಯರ್ ನವರ ಹಾಕಿ 1 ಎಕರೆಗೆ ಎಲ್ಲ ಸೇರಿ ನೆಲ್ಲು ತಗೊಂಡು ಅಕ್ಕಿ ಮಾಡಿಸಿದ್ಮೇಲೆ 25 ಕೆಜಿದು 25 ಬ್ಯಾಗ್ ಮಾತ್ರನೇ ಬಂದಿದೆ. ಈ ಸತೆ ಇದು ಹಾಕಿದ್ವಿ, ಸೋನಾ ಮಸೂರಿ ಹಾಕಿದ್ವಿ ನೋಡೋಣ ಅಂತ. ಇದು ಆಲ್ಮೋಸ್ಟ್ 40 ಬ್ಯಾಗ್ ವರ್ಗೂ ಬಂದಿದೆ, 25 ಕೆಜಿದು. ಮೊದಲು ಇಳುವರಿ ಜಾಸ್ತಿ ಆಯ್ತು ಅಂದ್ರೆ ನಮ್ದು ಭೂಮಿ ಚೇಂಜ್ ಆಗ್ತಾ ಬಂದಿದೆ ಅನ್ನೋದು ಸ್ವ ಅನುಭವ ಇದೆ. ಸಾವಯವ ಪ್ರಯೋಗ ಇದು ಕೆಲಸ ಮಾಡಿದೆ ತುಂಬಾ ಚೆನ್ನಾಗ ಅದು ಅನುಭವಕ್ಕೆ ಬಂದಿದೆ. ಭತ್ತ ಬೆಳೆಯುವುದಕ್ಕಾಗ್ಲಿ ಅಥವಾ ತೋಟಗಾರಿಕೆಯ ಗಿಡಗಳ ನಿರ್ವಹಣೆ ಮಾಡೋದಕ್ಕಾಗ್ಲಿ ಹೊರಗಿನ ಯಾವುದೇ ಖರ್ಚು ವೆಚ್ಚಗಳಿಲ್ಲ. ಹೊರಗಿನ ಖರ್ಚು ವೆಚ್ಚಗಳು ಏನಿಲ್ಲ ರೀ. ಏನಂದ್ರೆ ನಮ್ಮ ಆಕಳ ನೋಡ್ಕೊಳ್ಳೋರು ಚೆನ್ನಾಗಿರ್ಬೇಕು. ನಾವು ಮೊದ್ಲು ನಮ್ಮ ತಾತನವರು ಎಲ್ಲರೂ ಅವರಾಗಿ ಅವ್ರು ಏನೋ ಯೂರಿಯಾ ಕಾಂಪ್ಲೆಕ್ಸ್ ಹಾಕಿದ್ದವರಲ್ಲ. ನಮ್ ತಾತನೇ ನೋಡ್ಬೇಕು, ನಮ್ ತಂದೆ ಅವರು ಮೊನ್ನೆ ಇತ್ತೀಚೆಗೆ ತೀರ್ಕೊಂಡಿದ್ದಾರೆ. ಅವರು 98 ವರ್ಷವರೆಗೂ ಬದುಕಿದ್ದಾರೆ. ಅವ್ರು ಯಾವತ್ತೂ ಇಂಥವ್ ಯಾವ್ದು ತಿಂದಿದ್ದವರಲ್ಲ. ಅವರೆಲ್ಲ ಸಾವಯವ ಪದ್ಧತಿನೇ. ಈಗ ಆರ್ಗ್ಯಾನಿಕ್ ಸಾವಯವ ಅಂತ ಮಾತಾಡಿರೋದು ಇದು ಏನು ಹೊಸದಲ್ಲ. ಸಹಜವಾಗಿ ಇತ್ತೆ. ಏನಂದ್ರೆ ಇವೆಲ್ಲ ಇಂಡಸ್ಟ್ರಿಯಲೈಸೇಷನ್ ಆದ್ಮೇಲೆ ಇವೆಲ್ಲ ಫ್ಯಾಕ್ಟ್ರೀಸ್ ಕಂಪನೀಸ್ ಜಾಸ್ತಿ ಆಗಿ ಇವೆಲ್ಲ ಪ್ರೊಡಕ್ಷನ್ ಜಾಸ್ತಿ ಆಗ್ಬೇಕನ್ನೋದು ಉದ್ದೇಶದಿಂದ ಇವೆಲ್ಲ ಬಂದಿದೆ ಅಂತ ಅನ್ಸುತ್ತೆ ನನ್ನ ಅನಿಸಿಕೆ. ಅದು ಏನಂದ್ರೆ ಜನಾಭ ಜಾಸ್ತಿ ಆಗ್ತಾ ಇದೆ, ಅದು ತಕ್ಕಂಗ ಪ್ರೊಡಕ್ಷನ್ ಜಾಸ್ತಿ ಆಗ್ಬೇಕನ್ನೋದು. ಈಗ ಮಾಮೂಲು ಯೂರಿಯಾ ಕಾಂಪ್ಲೆಕ್ಸ್ ಹಾಕಿದ್ರೆ ಇಳುವರಿ ಜಾಸ್ತಿ ಆಗುತ್ತೆ, ಬಟ್ ಅದು ನಾವು ಊಟ ಮಾಡಿದ್ರೆ ಅದರಲ್ಲಿದ್ದ ದುಷ್ಪರಿಣಾಮ ಜಾಸ್ತಿ ಇದೆ. ಹೆಲ್ತ್ ಎಫೆಕ್ಟ್ ಬಹಳ ಆಗ್ತಾ ಇದೆ, ಯಾವುದೋ ಒಂದು ಬರ್ತಾನೆ ಇದೆ. ನಮ್ದು ಈ ಏರಿಯಾ ಬೆಳೆದ್ರೆ ರೈಸ್ನು ರಿಜೆಕ್ಟ್ ಆಗ್ತಾ ಇದೆ ಅಂತ ನನಗೆ ಆರ್ಟಿಕಲ್ ಅಲ್ಲೇ ಎಲ್ಲ ಓದಿನಿ. ಎಷ್ಟು ರೈಸ್ ಮಿಲ್ ಇದಾವೋ ಅಷ್ಟು ಮೆಡಿಕಲ್ ಶಾಪ್ ಇದಾವ, ಅಷ್ಟು ಡಾಕ್ಟರ್ಸ್ ಇದಾವ, ಪ್ರತಿಯೊಂದು ಮನೆಯಲ್ಲಿ ಒಬ್ಬರು ಕ್ಯಾನ್ಸರ್ ಪೇಷಂಟ್ ಇದಾರನ್ನೋದನ್ನು ನಾನು ಕೇಳಿದ್ದೀನಿ. ಅಂತವು ಕೇಳೋದೊಂದೇ ಅಲ್ಲ, ನಾವು ಅನುಭವ ಪೂರ್ವಕ ನೋಡಿದ್ರೇನು, ನಾವು ಇದು ಊಟ ಮಾಡೋದ್ರಿಂದ ರೆಸಿಸ್ಟೆನ್ಸ್ ಪವರ್ ಇಮ್ಯುನಿಟಿ ಜಾಸ್ತಿ ಆಗಿದೆ. ನಮಗೆ ಕರೋನಾಲಿದ್ದ ವಯಸ್ಸಾದವ್ರು ನಮ್ಮ ಅತ್ತೆ ಮಾವರಿದ್ರು 80 ವರ್ಷ ದಾಟಿದ್ದವ್ರೆ, ಅವ್ರು ಏನೇನು ಎಫೆಕ್ಟ್ ಆಗಿಲ್ಲ, ತೋಡ್ದಾಗೆ ಇದ್ರು, ಅವ್ರಿಗೆ ಆರಾಮಾಗಿದ್ರು, ಏನ್ ತೊಂದರೆ ಇಲ್ಲದೆ. ಅದು ಏನಂದ್ರೆ ಆದಷ್ಟು ಸಾವಯವ ಕಡೆ ಬಂದ್ರೆ ರೈತರಿಗೆ ಒಳ್ಳೇದು, ಅದು ಪ್ರೋತ್ಸಾಹ ಮಾಡಿದ್ರೆ ಅವ್ರಿಗೆ ಬೆಂಬಲ ಕೊಟ್ಟಂಗಾಗತ್ತೆ. ಊಟ ಮಾಡಿದವ್ರಿಗೆ ಒಳ್ಳೇದು, ರೈತರಿಗೆ ಒಳ್ಳೇದಾಗ್ಬೇಕು. ರೈತ ಒಂದೇ ಸಲ ದುಡ್ಡು ಕಾಣೋದಂದ್ರೆ ಸಾವಯವ ಪದ್ಧತಿ ಇಳುವರಿ ಕಡಿಮೆ ಆಗೋದ್ರಿಂದ ಸ್ವಲ್ಪ ರೇಟ್ ಜಾಸ್ತಿ ಇರುತ್ತೆ. ರೇಟ್ ಜಾಸ್ತಿ ಇದ್ರೇನು ನಾವು ಗುಳಿಗೆ ಅಂಗಡಿ ಕೊಡೋದಕ್ಕಿನ್ನ ನಾವು ಇದಕ್ ಕೊಟ್ರೆ ಒಳ್ಳೇದಂತ ನನ್ನ ಅನ್ಸಿಗೆ. ಈಗ ಖರ್ಚು ಮಾಡ್ತಾ ಇದ್ವಿ, ಖರ್ಚು ಎಲ್ಲೆಲ್ಲೋ ಮಾಡೋದಕ್ಕಿನ್ನ ನಮ್ಮ ಆರೋಗ್ಯ ಖರ್ಚು ಮಾಡಿದ್ರೆ ಒಳ್ಳೇದು ಅಂತ ನನ್ನ ಅನುಭವದಿಂದ ಹೇಳ್ತಿರ ಮಾತಿವು. ಈಗ ಸಾವಯವದಲ್ಲೇ ನೀವು ಮಾವು ಬೆಳೀತಾ ಇರೋದ್ರಿಂದ ಮಾವಿನಲ್ಲೂ 16 ವೆರೈಟಿಗಳು ನಿಮ್ಮಲ್ಲಿ ಇದೆ. ಸೊ ಮಾರ್ಕೆಟ್ ಅಲ್ಲಿ ನಿಮ್ಮ ಮಾವಿನ ಬೇಡಿಕೆ ಜಾಸ್ತಿ ಇದೆ. ನಾವು ಮಾರ್ಕೆಟ್ ಮಾಡ್ಬೇಕಂದ್ರೆ ಒಂದ್ಸಲ ಏನಾಗೈತೆ, ಎಲ್ಲ ಹಣ್ಣು ಇನ್ನೊಂದ್ ಕಡೆ ನಮ್ದು ಇನ್ನೊಂದ್ 3 ಎಕರೆ ಇದೆ ಇಂದ್ರಿಗಿ ಅಂತ ಬೂದಿಗುಂಪ ಕ್ರಾಸ್ ಹತ್ರ. ಆ 3 ಎಕರೆ ಹಣ್ಣು ನಾವು ಯಾರಿಗೆ ಕೊಟ್ಟಿಲ್ಲ, ಎಲ್ಲ ತಂದು ಮನೆಗ ಹಣ್ಣು ಮಾಡಿ ಒಬ್ಬರನ್ನ ಕರೆದಿವಿ, ನೋಡ್ರಪ್ಪ ಇದೆಲ್ಲ ಕೊಡ್ತೀವಿ ಅಂದ್ರೆ ಅವ್ರು ಏನಂದ್ರೆ ಹಿಂಗಿದ್ರೆ ನಾವು ತಗೊಳಂಗಿಲ್ಲಮ್ಮ, ನಾವು ಗುತ್ತಿಗೆ ಗಿಡದ ಮೇಲೆನೆ ನಾವು ಮಾತಾಡ್ಬಿಡ್ತೀವಿ, ನಾವು ಎಲ್ಲ ಕಾರ್ಬೈಡ್ ಹಾಕಿ ಒಂದೇ ಕಲರ್ ಇರ್ಬೇಕು, ಈ ತರ ನಾವು ತಗೊಳಂಗಿಲ್ಲ ಅಂದ್ರೆ ಬಹಳ ಬೇಜಾರಾಯ್ತು. ಅವಾಗ್ಲೇ ನಾನು ಕೊಡೋದು ಸ್ಟಾರ್ಟ್ ಮಾಡಿರೋದು ಆ ವರ್ಷಲ್ಲಿದ್ದಾನೆ. ನೇರವಾಗಿ ಮಾರ್ಕೆಟ್, ಯಾಕಂದ್ರೆ ಬೆಳೆದಿರೋದು ಹೆಂಗ ಬೆಳೆದಿವಿ, ಏನ್ ಕಷ್ಟ ಇದೆ ಅನ್ನೋದು ರೈತನ ಮಾತ್ರನೇ ಗೊತ್ತು. ಈಗ ನಡಕ್ ಬಂದು ಅವರು ದುಡ್ಡು ಮಾಡ್ಕೊಂತಾರೆ, ನಾವು ಪಡೋ ಕಷ್ಟ ಅವ್ರಿಗೆ ಗೊತ್ತಾಗಲ್ಲ. ನಮ್ಮ ಹತ್ರ ಕೆಜಿ 20 ರೂಪಾಯಿ ತಗೊಂತಾರೆ, ಅವ್ರು 60 ರೂಪಾಯಿ ಮಾರ್ತಾರೆ. ಅದು ಮಾಡಿದವ್ರಿಗೆ ಏನು ಉಳಿಯಂಗಿಲ್ಲ. ಅವ್ರು ಏನು ಬಂದು 1-2 ತಿಂಗಳದಾಗ ವ್ಯಾಪಾರ ಮಾಡಿ ಎಲ್ಲ ದುಡ್ಡು ಮಾಡ್ತಿದ್ದಾರೆ, ಆ ತರ ಆಗ್ಬಾರ್ದು. ಎಷ್ಟಾಗುತ್ತೋ ಅಷ್ಟು ನೇರ ಮಾರ್ಕೆಟ್ ಮಾಡಿದ್ರೆ ಈಗೇನು ಅನುಕೂಲಗಳು ಬಹಳ ಇದಾವ. ಈ ವಾಟ್ಸಪ್ ಗ್ರೂಪ್ ಬಂದಿರೋದ್ಲಿದ್ದ ನಿಮ್ಮ ಏರಿಯಾದಾಗ ನೀವು ಎಲ್ಲೋ ಜಾಸ್ತಿ ದೂರ ಹೋಗ್ಬೇಡ್ರಿ. ನೀವು ಒಂದು 4 ಜನ ರೈತರು ಸೇರಿ ಒಂದು ಕಡೆ ಕೊಟ್ರೇನು ಕಂಟಿನ್ಯೂಸ್ ಸೀಸನ್ ಹಿಡಿ ಎಲ್ಲರಿಗೂ ಸಿಗುತ್ತೆ, ಎಲ್ಲರಿಗೂ ಅನುಕೂಲನೂ ಆಗುತ್ತೆ, ನಿಮಗೂ ದುಡ್ಡು ಚೆನ್ನಾಗಿ ಬರುತ್ತೆ, ಕಷ್ಟ ಪಡಿರೋದಕ್ಕೆ ಅದಕ್ಕೂ ಸುಖಾನು ಅನುಭವಿಸ್ತೀರಂತ ನನ್ನ ಅನಿಸಿಕೆ. ಸಾವಯವ ಕೃಷಿಗೆ ಬಹಳ ಮುಖ್ಯವಾಗಿ ಪಶು ಸಾಕಾಣಿಕೆ ಬಹಳ ಮುಖ್ಯ ಅಗತ್ಯವಿದೆ. ಸೊ ನಿಮ್ಮ ತೋಟದಲ್ಲಿ ಪಶು ಸಾಕಾಣಿಕೆ ಬಗ್ಗೆ ಮಾತಾಡಿ. ಯಾವ್ಯಾವ ತಳಿಯ ಹಸುಗಳನ್ನು ಸಾಕೊಂಡಿದ್ದೀರಿ, ಅವುಗಳ ಸ್ಪೆಷಾಲಿಟಿ ಏನು, ಅವುಗಳಿಂದ ಕೃಷಿಗೆ ಯಾವ ರೀತಿ ಸಹಾಯಕವಾಗಿದೆ? ಅದು ಹೇಳಿನಲ್ಲ ರೀ, ನಾವು 2016 ಜಾನ್ವರಿಯಲ್ಲಿ ಒಂದು 2 ಒಂಗೋಲ್ ಆಕಳ ಅದು ಎರಡು ಆಕಳ ಒಂದು ಕರು ತಂದಿವಿ. ಆಮೇಲೆ ಈಗ ನಮಗೆ ನಾಲ್ಕು ಆಕಳ ಒಂದು ಹೋರಿ ಮೂರು ಕರು ಟೋಟಲ್ 8 ಆಗಿದ್ದಾವೆ. ಅದರಲ್ಲಿದ್ದ ಬಹಳ ಅನುಕೂಲ, ಬಹಳ ಅನುಕೂಲ ಅಂದ್ರೆ ಏನಂದ್ರೆ ನಾವು ಏನು ಅದ್ರದ್ದು ಹಾಲು ಏನು ವ್ಯಾಪಾರ ಮಾಡಂಗಿಲ್ಲ. ಅದು ಹಾಲು ಎಷ್ಟು ಬೇಕೋ ಮನೆಗೆ ಅಷ್ಟು ಮಾತ್ರನೇ ತಗೊಂತೀವಿ, ಎಲ್ಲ ಕರಕ್ಕೆ ಬಿಡ್ತೀವಿ. ಚೆನ್ನಾಗ ಕರನು ಜಲ್ದಿ ದೊಡ್ಡವಾಗ್ತಾವ, ಒಳ್ಳೆ ಆರೋಗ್ಯವಾಗಿ ಇರ್ತಾವ. ಅದರಲ್ಲಿದ್ದ ಮತ್ತೆ ಆ ಸೆಗಣಿ ಗಂಜಲ ಎಲ್ಲ ಏನು ಅದು ಬೆಲೆ ಕಟ್ಟಾಕೆ ಆಗಲ್ಲ, ಅದನ್ನೇ ನಾವು ತಿರುಗಿ ಭೂಮಿಗೆ ಹಾಕೋದ್ಲಿದ್ದ ನಮ್ ಭೂಮಿ ಚೆನ್ನಾಗಾಗತ್ತೆ, ನಾವು ತಿನ್ನೋ ವಸ್ತು ಚೆನ್ನಾಗ ಆರೋಗ್ಯವಾಗಿರುತ್ತೆ. ನಾವು ಹಣ್ಣು ತರಕಾರಿ ಅಕ್ಕಿ ಬೆಳಿತಾ ಇದೀವಿ. ಅದ್ರಲ್ಲಿದ್ದ ಏನ್ ಖುಷಿ ಅಂದ್ರೇನು, ಆ ಅನುಭವನೇ ಬೇರೆ. ನಾವು ಬೆಳೆದಿರೋದು, ನಾವು ಊಟ ಮಾಡೋದು, ಅದು ಸಾವಯವ ಪದ್ಧತಿಲಿದ್ದ. ಈಗ ಎಲ್ಲರೂ ರೈತರಿಗೆ ಇಷ್ಟಿಷ್ಟು ಆಕಳನ್ನು ಮೇಂಟೈನ್ ಮಾಡೋದು ಸುಲಭ ಆದ ವಿಷಯ ಅಂತೂ ಅಲ್ಲ. ಆದ್ರೇನು ಒಂದು ಆಕಳನನ್ನ, ಒಂದು ಜವಾರಿ ಆಕಳ HF ಅಂತದ್ದು ಯಾವುದು ದಯವಿಟ್ಟು ಅಂತವ್ದು ಯಾವುದು ತರಕ್ ಹೋಗ್ಬೇಡ್ರಿ. ಜೆರ್ಸಿ HF ಅಂತಾರ, ಅವು ಆಕಳದೇ ಅಲ್ಲ, ಆ ಹಾಲು ಹಾಲೇ ಅಲ್ಲ, ಅದು ಆರೋಗ್ಯಕ್ಕೆ ಬಹಳ ಕೆಟ್ಟದ. ಅದು A2 ಮಿಲ್ಕ್ ಅಂತಾರ, ಒಳ್ಳೆ ಪ್ರೋಟೀನ್ ಇರುತ್ತೆ. ಇದು ನಮ್ ಜವಾರಿ ಆಕಳ ಹಾಲು ಗಂಗಿ ಗೋಪಾಲು ಗರಿಟೆ ಡೈನನು ಚಾಲು ಅಂತ ತೆಲುಗುನಾಗ ಒಂದು ಹೇಳ್ತಾರೆ. ಏನಂದ್ರೆ ಅದು ಅಷ್ಟು ಶ್ರೇಷ್ಠವಾದದ್ದು, ಒಂದು ಸ್ವಲ್ಪ ಆದ್ರೇನು ನೀವು ಸೇವನೆ ಮಾಡಿದ್ರೆ ಅದು ಒಂದು ಔಷಧ ತರ ನಿಮಗೆ ಕೆಲಸ ಮಾಡುತ್ತೆ. ಅದು ನಾವು ಅನುಭವದಿಂದ ನೋಡಿದ್ವಿ. ನಾವು ಕರಕ್ಕೆ ಜಾಸ್ತಿ ಬಿಡ್ತೀವಿ, ಅದು ಬೇರೆ ಒಂದಿಷ್ಟು ತಗೊಳ್ತೀವಿ, ಅದು ಎಲ್ಲ ಮಜ್ಜಿಗೆ ಮಾಡಿ ಮತ್ತೆ ಗೋಕೃಪಾಮೃತ ಎಲ್ಲ ಮಾಡಿ ಅದೇ ಸಿಂಪರಣೆ ಮಾಡ್ತೀವಿ, ಬುಡಕ್ ಕೊಡ್ತೀವಿ. ಎಲ್ಲಾನು ಅದೇ ರೀತಿ ಅದದ್ದೇ ಬೆಳೆದಿರೋದೇ ಇದೆ ನಮ್ದು. ಈಗ ಅಕ್ಕಿನೂ ಏನಂದ್ರೆ ಯಾರು ಗುರ್ತಿದೇನೋ ಅವ್ರಿಗೆ ಮಾತ್ರ ಕೊಡ್ತಾ ಇದೀವಿ. ಅದು ನಮ್ದು ಹಸಿರುನೊಂದು ಮಾತುಕತೆ ಅಂತ ಒಂದು ಗುಂಪಿದೆ, ಅದರಲ್ಲಿದ್ದಾನೆ ಒಂದಿಷ್ಟು ಜನಕ್ಕೆ ಗುರ್ತಾಯ್ತು. ಯಾರ್ಯಾರು ತಗೊಂಡಾರೋ ಅವ್ರಿಗೆ ಒಳ್ಳೆ ಅನುಭವನೂ ಇದೆ. ಈಗ ಅದು ಊಟ ಮಾಡ್ತಾ ಇರೋದ್ರಿಂದ ಡಯಾಬಿಟಿಸ್ ಲೆವೆಲ್ ಮೇಂಟೈನ್ ಆಗ್ತಾ ಇದೆ, ಜಾಸ್ತಿ ಆಗ್ತಾ ಇಲ್ಲ. ನವರ ಅಕ್ಕಿ ಇದ್ರಿ, ನವರ ಅಕ್ಕಿ ಬಹಳ ಹೆಲ್ತ್ ಬೆನಿಫಿಟ್ ಇದೆ. ಇಟ್ಸ್ ಗುಡ್ ಫಾರ್ ಸ್ಕಿನ್ ಗೆ, ಹಾರ್ಟ್ ಗೆ, ಕಿಡ್ನಿಗೆ, ಲಿವರ್ ಗೆ, ಡಯಾಬಿಟಿಸ್ ಅವ್ರಿಗೆ, ವೆಯ್ಟ್ ರಿಡಕ್ಷನ್ ಅವ್ರಿಗೆ. ನಾವು ಅಕ್ಕಿ ಏನಂದ್ರೆ ಅದು ಏನು ಪಾಲಿಶ್ ಮಾಡಿಸಲ್ಲ, ಜೀರೋ ಪಾಲಿಶ್, ಫೈಬರ್ ರಿಚ್ ಇರುತ್ತೆ. ಅಂದ್ರೆ ಮೇಲೆ ಹೊಟ್ಟು ಆ ಲೇಯರ್ ಏನಿದೆ ಅಲ್ಲ ಅದು ತೆಗೆದ್ಬಿಟ್ಟು ಬರೀ ವೈಟ್ ರೈಸ್ ಅಭ್ಯಾಸ ಮಾಡಿಸ್ಬಿಟ್ಟಾರ ನಮ್ಗೆ. ಅದು ವೈಟ್ ರೈಸ್ ಊಟ ಮಾಡೋದ್ರಿಂದ ಏನು ಇಲ್ಲ, ಬರೀ ಹೊಟ್ಟೆ ತುಂಬತತೆ, ಅದು ಏನು ಉಪಯೋಗ ಇಲ್ಲ. ಬರೀ ಕಾರ್ಬೋಹೈಡ್ರೇಟ್ ಇದೆ, ಅದ್ರ ಮೇಲೆ ಇರೋ ಬಿ ಕಾಂಪ್ಲೆಕ್ಸ್ ವಿಟಮಿನ್ ತುಂಬಾನೇ ಅದು ಡೆಫಿಷಿಯನ್ಸಿ ಬಹಳ ಬರ್ತಾ ಇದೆ. ಇತ್ತೀಚೆಗೆ ಬಿ ಕಾಂಪ್ಲೆಕ್ಸ್ ಡೆಫಿಷಿಯನ್ಸಿ ಇಲ್ಲ, B12 ಡೆಫಿಷಿಯನ್ಸಿ ಬಹಳ ಕೆಟ್ಟದು. ಅದು ನಾವು ಪಾಲಿಶ್ ಮಾಡಲಾರ್ದೆ ಊಟ ಮಾಡಿದ್ರೆ ಅವೆಲ್ಲ ವೈಟಮಿನ್ಸ್ ಮಿನರಲ್ಸ್ ಎಲ್ಲ ಸಿಗುತ್ತೆ. ವೈಟಮಿನ್ಸ್ ಬಿ ಕಾಂಪ್ಲೆಕ್ಸ್ ವಿಟಮಿನ್ ಬಹಳ ಸಿಗುತ್ತೆ, ಅದು ಕ್ಯಾಲ್ಸಿಯಂ ರಿಚ್ ಇದೆ. ಇನ್ನೊಬ್ರು ನನ್ನ ಫ್ರೆಂಡ್ ಏನ್ ಹೇಳಿದಾರೆ, ಅವ್ರ ಡಾಕ್ಟರ್ ಹೇಳಿದಾರಂತೆ ನೀವು ಡಯಟ್ ಮಾಡ್ಬೇಕಂದ್ರೆ ವೆಯ್ಟ್ ರಿಡಕ್ಷನ್ಗೆ ನವರ ಅಕ್ಕಿನೇ ಊಟ ಮಾಡಮ್ಮ ಅಂತ ಹೇಳಾರಂತೆ. ಅದ್ ಏನ್ ಅಕ್ಕಿನೇ ಅಂತ ನನಗೆ ಕೇಳಾಳ, ಅದ್ ಎಲ್ಲಿ ಸಿಗುತ್ತೆ ಅಂದಾಳೆ. ಇಲ್ಲ ನಾವು ಮಾಡ್ತಿರೋದ್ ಅದೇ ಅಕ್ಕಿ, ಈ ಏರಿಯಾದಾಗ ನನಗೆ ತಿಳಿದಷ್ಟು ಯಾರು ಮಾಡ್ತಾ ಇಲ್ಲ ಅನ್ಸುತ್ತೆ. ನಮ್ದ ಹತ್ರ ಅಂತೂ ಸಿಗತ್ತೆ ಅದು, ಅದೇ ಕಂಟಿನ್ಯೂ ಮಾಡ್ಬೇಕಂತ ಇದ್ದೀನಿ. ಯಾರಿಗೋ ಒಂದಿಷ್ಟು ಉಪಯೋಗ ಆಗ್ತಾ ಇದೆ ಅಲ್ಲ, ಎಲ್ಲ ಕಡೆ ಸೋನಾ ಮಸೂರಿ ಪಾಲಿಶ್ ವೈಟ್ ರೈಸ್ ಊಟ ಮಾಡೋದ್ರಿಂದ ಏನು ಪ್ರಯೋಜನ ಅಂತೂ ಇಲ್ಲ. ಒಂದೇ ತುತ್ತೆ ಊಟ ಮಾಡ್ರಿ, ಒಳ್ಳೇದು ಊಟ ಮಾಡ್ರಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ನವರ ಅಕ್ಕಿ ಆರೋಗ್ಯಕ್ಕೆ ಒಳ್ಳೆಯದು, ಇದನ್ನ ಬಳಕೆ ಮಾಡ್ತಾ ಇರತಕ್ಕಂತ ಎಲ್ಲಾ ಗ್ರಾಹಕರಿಗೂ ಒಳ್ಳೆ ಫಲಿತಾಂಶ ಸಿಕ್ಕಿದೆ. ಫೀಡ್ಬ್ಯಾಕ್ ಬರ್ತಾ ಇದೆ. ನಾವ್ ಏನ್ ಮಾಡಿದೀವಿ, ನವರ ಅಕ್ಕಿ ಡೈರೆಕ್ಟ್ ಹಂಗೆ ಕೊಟ್ರೆ ಯಾರಿಗೆ ಹೆಂಗ್ ಊಟ ಮಾಡ್ಬೇಕೋ ಗೊತ್ತಾಗ್ತಾ ಇಲ್ಲ. ಅದು ಪಾಲಿಶ್ ಮಾಡಿಸಿಲ್ಲ, ಅದಕ್ಕೆ ಒಂದು 5-6 ತಾಸು ನೆನ್ಸ್ಬೇಕು. ನೆನ್ಸಿದ್ರೇನು ಮಾಡಿದ್ಮೇಲೇನು ಸ್ವಲ್ಪ ಗಂಜಿ ತರ ಇರುತ್ತೆ, ಗಟ್ಟಿ ಇದೆ, ಹಂಗ ಹಿಂಗ ಇದೆ. ಅವಾಗ ನಾನ್ ಏನ್ ಯೋಚನೆ ಮಾಡಿದೆ, ಇದು ಹೆಂಗನ್ನ ಆಗ್ಲಿ ಅವ್ರಿಗೆ ಗೊತ್ತಾಗ್ಬೇಕು, ಒಳ್ಳೇದಾಗ್ಲಿ ಅಂತೇಳಿ, ಅದು ಯಾಕ ಮೌಲ್ಯವರ್ಧನ ಮಾಡಬಾರ್ದು ಅಂತ ಒಂದು ಯೋಚನೆಲಿದ್ದ. ಅದು ಏನ್ ಮಾಡಿದೆ ಅಂದ್ರೆ, ಚೆನ್ನಾಗ ಅಕ್ಕಿನು ಒಂದು 24 ತಾಸು ನೆನೆಸಿ ಅದೆಲ್ಲ ನೀರೆಲ್ಲ ಬಗ್ಸ್ಬಿಟ್ಟು ಮನೆ ಒಳಗೆ ಶೇಡ್ ಡ್ರೈ ಅಂತಾರೆ, ಒಳಗೆ ಬಿಸಿಲಿಗೆ ಒಣಿಸ್ಬಾರ್ದು, ಒಳಗೆ ಡ್ರೈ ಮಾಡಿ ಒಂದ್ 4-5 ದಿನ ಬೇಷ್ ಡ್ರೈ ಆದ್ಮೇಲೆ ಗಿರಣಿಗೆ ಹಾಕ್ಸಿ ಅದು ರವೆ ಮಾಡಿಸ್ತೀನಿ, ನುಚ್ಚು ಮಾಡಿಸ್ತೀನಿ, ಹಿಟ್ಟು ಅದೇ 3 ತರ ಮಾಡಿಸಿ ಎಲ್ಲರಿಗೆ ಒಂದಿಷ್ಟು ಕಸ್ಟಮರ್ಸ್ ಕೊಟ್ಟಿನಿ. ಆ ರವೆ ನಾವು ಇಡ್ಲಿಗೆ ಇಡ್ಲಿ ರವೆ ಅಂತ ಏನ್ ಬಳಸ್ತೀವೋ ಅದು ವೈಟ್, ಅದು ಉಪಯೋಗ ಇಲ್ಲ. ಆ ರವೆ ಬದಲು ಇದೇ ರವೆ ಬಳಸ್ಬೋದು, ಅದು ಗಂಜಿ ತರನು ಮಾಡ್ಕೋಬಹುದು, ಆ ಹಿಟ್ಟು ದೋಸೆಕ್ಕೂ ಮಾಡ್ಕೋಬಹುದು, ನುಚ್ಚು ಕಿಚಡಿ ಪೊಂಗಲ್ ಎಲ್ಲ ಮಾಡ್ಬೋದು. ರೈಸ್ಗಿನ್ನ ಇದೆಲ್ಲ ವ್ಯಾಲ್ಯೂ ಅಡಿಷನ್. ನಾವೇ ಎಲ್ಲ ರೆಡಿ ಮಾಡಿ ಕೊಟ್ಟುಬಿಟ್ಟು ಎಲ್ಲ ನೆನೆಸಿ ಎಲ್ಲ ರೆಡಿ, ಕಷ್ಟದ್ದೇ ಕೆಲ್ಸ, ಆದ್ರೆ ನಮ್ ಕೆಲ್ಸದವ್ರನ್ನ ಇಟ್ಕೊಂಡು ಅವ್ರ ಹಿಂಬಾಲತ್ತಿ ನಾನು ಹೆಂಗೋ ರೆಡಿ ಮಾಡಿ ಮಾಡ್ತಾ ಇದೀವಿ. ಅದು ತುಂಬಾ ಪ್ರಯೋಜನಕಾರಿ ಆಗಿದೆ. ಎಲ್ಲರೂ ವಯಸ್ಸಾದವರು ಅನ್ನ ಊಟ ಮಾಡಕ್ಕೂ ಕಷ್ಟ ಆಗುತ್ತೆ, ಹಲ್ಲು ಇರಲ್ಲ, ಡೈಜೆಷನ್ ಆಗಲ್ಲ, ಇಂಥ ರವೆ ಕೊಟ್ಬಿಟ್ರೆ ಗಂಜಿ ಮಾಡಿ ಕುಡಿತಾ ಇದ್ದಾರೆ, ಅದು ತುಂಬಾ ಖುಷಿ ಆಗಿದೆ ಬಹಳ ಜನಕ್ಕೆ. ನವರ ಅಕ್ಕಿಯಿಂದ ಮೌಲ್ಯವರ್ಧನೆಯ ಚಟುವಟಿಕೆ ನಿಮ್ಮಲ್ಲಿ ನಡೀತಾ, ಒಂದು ಇಡ್ಲಿ ರವೆ ಮಾಡ್ತಾ ಇದ್ರಿ, ಮತ್ತೆ ಏನೇನು ಮಾಡ್ತಾ ಇದ್ರಿ? ಹಿಟ್ಟು ಹಿಟ್ಟು ಹಿಟ್ಟು ಮಾಡ್ತಾ ಇದ್ರಿ? ನುಚ್ಚು ನುಚ್ಚು, ಹಿಟ್ಟು, ಹಿಟ್ಟು, ರವೆ ರವೆ, ಮೂರು ಮಾಡ್ತೀವಿ. ಮೂರು ಮಾರಾಟ ಆಗ್ತಾ ಇದೆ, ಮಾರಾಟ ಆಗ್ತಾ ಇದೆ. ಇದು ಕೆಜಿ 150, ಅವನು 150, ಅದು ಕಷ್ಟ ಇದೆ. ಆದ್ರೂ ಅದೇ ರೇಟ್ಗೆ ಕೊಡ್ತಾ ಇದೆ. ಅದು ಹಳೇದು, ಒಂದು ಒಂದೂವರೆ ವರ್ಷ ಮೇಲೆ ಇರೋದು, ಹಳೆ ಅಕ್ಕಿನ ಆ ರೇಟ್ಗೆ ಕೊಡ್ತಾ ಇದೆ, 150 ರೂಪಾಯಿ. ನಿಮ್ಮದು ಸಮಗ್ರ ಕೃಷಿ ಪದ್ಧತಿ ಆಕ್ಚುಲಿ. ಹೌದು, ಮಾವಿನ ಮರಗಳಿದೆ, ಜೊತೆಗೆ ಅರಣ್ಯ ಮರಗಳೆಲ್ಲ ಹಾಕಿದ್ದೀರಿ ಅಂತ ಹೇಳ್ತಾ ಇದ್ರಿ. ಯಾವ್ಯಾವ ಮರಗಳಿದಾವೆ, ಅದರಿಂದ ಆರ್ಥಿಕ ವಹಿವಾಟು ಹೇಗಿದೆ? ಆರ್ಥಿಕ ವ್ಯವಸ್ಥೆ ಅಂದ್ರೆ, ಇದು ಟೀ ಕುಡ್ ಇದೆ, ಸಿಲ್ವರ್ ಓಕ್ ಇದೆ. ನಮ್ದು ಹೊಲಕ್ಕೆ ಎರಡು ಕಡೆನು ಕಾಲುವೆ ಇದೆ, ತುರ್ತ ಕಾಲುವೆ ಇದೆ. ಕಾಲುವೆ ಬದುಗೆಲ್ಲ ತೆಂಗು ಹಾಕಿದ್ವಿ, ಮತ್ತೆ ಟೀ ಕುಡ್ ಹಾಕಿದ್ವಿ, ಆಮೇಲೆ ಸಿಲ್ವರ್ ಓಕು ಹಾಕಿದ್ವಿ. ಅವು ಟೈಮ್ ಟೇಕಿಂಗ್, ಒಂದು 10 ವರ್ಷಕ್ಕೆ ಬರಾವೆ. ಈಗೆಲ್ಲ ಕಟಾವ್ ಬಂದಿದಾವೆ, ಇನ್ನು ಕಟಾವ್ ಆಗಿಲ್ಲ. ಅದ್ರ ಜೊತೆಗೆ ಬೆಟ್ಟದ ನೆಲ್ಲಿ ಹಾಕಿದ್ವಿ, ನೇರಳೆ ಹಾಕಿದ್ವಿ, ಲಕ್ಷ್ಮಣ್ ಫಲ ಹಾಕಿದ್ವಿ. ಲಕ್ಷ್ಮಣ್ ಫಲ ಬಂದು ನಿಮ್ಗೆಲ್ಲ ಗುರ್ತಿದೆ ಇದೆ, ಈಗೆಲ್ಲ ಮಾಡಿದ್ರೇನು ಕ್ಯಾನ್ಸರ್ ಅಂತ, ಅದೊಂದು ದೊಡ್ಡ ಕಾಯಿಲೆ ಆಗ್ಬಿಟ್ಟಿದೆ. ಇದು ಕ್ಯಾನ್ಸರ್ಗೆ ಔಷಧ ತರ ಕೆಲಸ ಮಾಡುತ್ತೆ. ಹಣ್ಣದ ಜ್ಯೂಸ್ ವಾರಕ್ಕೊಂದೆರಡು ಸಲ ತಗೋ ಅಂತ ಡಾಕ್ಟರ್ ಹೇಳಿದಾರಂತೆ. ಅದ್ರದ್ದು ಎಲೆನೂ ಕಷಾಯ ತರ ಯೂಸ್ ಮಾಡ್ಬೋದು. ಯಾರ್ಗನ ಬೇಕಿದ್ರೆ ನನ್ನ ನಂಬರ್ ಕೊಟ್ಟಿರ್ತೀನಿ, ಸಂಪರ್ಕ ಮಾಡ್ರಿ, ಉಚಿತವಾಗೇ ಕೊಡ್ತೀನಿ ನಾನು. ಅದಕ್ಕೆ ಮಾತ್ರ ಏನು ಬೆಲೆ ತಗೊಳ್ಳಂಗಿಲ್ಲ, ಅದೊಂದು ನಮ್ಮ ಕಡೆಯಲ್ಲಿದ್ದ ಸಹಾಯ ಆಗ್ಲಿ ಅಂತ. ನಮ್ಮ ಹತ್ರ ಗಿಡ ಇದಾವೆ, ಹಣ್ಣು ಸಿಗುತ್ತೆ. ಹಣ್ಣು ಸಿಕ್ಕಿದಾಗ ನಿಮ್ಗೆ ಯಾರ್ಗನ್ನ ನಂಬರ್ ಕೊಟ್ರೇನು ನಾನೇ ಕಳ್ಸಿಕೊಡೋ ವ್ಯವಸ್ಥೆನೂ ಮಾಡ್ತೇನೆ, ಅದು ನನ್ಗೆ ಸಂತೋಷವಾಗುತ್ತೆ. ಅದು ಮೆಡಿಸಿನ್ ಆಗಿ ಕೆಲಸ ಮಾಡುತ್ತೆ, ಕ್ಯಾನ್ಸರ್ ಪೀಡಿತರಿಗೆ ಅದು ಔಷಧಿ ಔಷಧಿ ಆಗಿ ಕೆಲಸ ಮಾಡುತ್ತಂತ. ನಿಮ್ಗೆ ನಿಮ್ಗೆ ಅದನ್ನ ಬಳಸಿರೋರು ಫಲಿತಾಂಶ ಬಂದಿದೆ? ಫಲಿತಾಂಶ ಅಂದ್ರೆ ಅದು ಡೆವಲಪ್ ಆಗಲ್ಲ ಅಂತ ಹೇಳ್ತಾರೆ. ಅದು ಮೆಡಿಸಿನ್ ಆಗಿ ಎಲ್ಲದ್ರಾಗ ಬಂದಿದೆ. ಅದು ಏನಂದ್ರೆ ಮೆಡಿಸಿನ್ ಆಗಿ ತಗೋಬೇಕು, ಡಾಕ್ಟರ್ ಹೇಳ್ದಂಗೆ ಎಷ್ಟು ಪ್ರಮಾಣ ತಗೋಬೇಕು ಅಷ್ಟೇ. ನಾವು ಏನು ಮಾವಿನಹಣ್ಣು ಜ್ಯೂಸ್ ಕುಡ್ದಂಗ ಅದು ಕುಡಿಯಕು ಆಗಿಲ್ಲ, ಅದು ಒಂದು ಮೆಡಿಸಿನ್ ತರಾನೇ ಇರುತ್ತೆ. ನಿಮ್ಗೆ ಯಾರ್ಗನ್ನ ಬೇಕಂದ್ರೆ ಅದು ಡಾಕ್ಟರ್ನ ಸಂಪರ್ಕಿಸಿ ನನ್ನ ಹತ್ರ ಬೇಕಂದ್ರೆ ಮಾತ್ರ ಅದು ಕೊಡಕ ನಾನು ಇಷ್ಟ. ಡಾಕ್ಟರ್ ಅವರು ಅದನ್ನ ಶಿಫಾರಸ್ ಮಾಡಿದ್ರೆ? ಶಿಫಾರಸ್ ಆಯುರ್ವೇದಿಕ್ ಅವ್ರು ಶಿಫಾರಸ್ ಮಾಡ್ತಾರೆ. ಹೌದು ಹೌದು, ನೀವು ಉಚಿತವಾಗಿನೇ ಉಚಿತವಾಗಿ ಕೊಡ್ಬೇಕಂತ ನನಗೆ ಅನಿಸ್ತಾ ಇದೆ. ಯಾಕಂದ್ರೆ ಅದು ಒಂದು ಔಷಧ ಅಲ್ಲ, ನಾವೇನು ಅದ್ರಾಗ ಮಾರಾಟ ಮಾಡೋದ್ ಉದ್ದೇಶ ಏನಿಲ್ಲ ನಮ್ದ್ರಾಗ ಇದೆ. ಯಾರ್ಗನ ಬೇಕಾದ್ರೆ ಅದು ಬೆಲೆನು ಉಪಯೋಗಕ್ ಬರುತ್ತೆ, ಅದು ಹಣ್ಣು ಉಪಯೋಗಕ್ ಬರುತ್ತೆ. ಯಾರ್ಗನ ಬೇಕಾದ್ರೆ ನಾನು ಕೊಡಕ್ ರೆಡಿ ಇದೆ. ಈಗ ನೀವು ಬೆಳೀತಾ ಇರತಕ್ಕಂತ ಭತ್ತದ ವಿವಿಧ ತಳಿಗಳಾಗಿರ್ಬೋದು, ಇವುಗಳಿಗೆ ಬೇಕಾಗುವಂತಹ ಪೋಷಕಾಂಶಗಳ ಏನೇನು ಕೊಡ್ತೀರಿ? ಅದೆಲ್ಲದ ಸಾವಯವವಾಗಿರ್ತದೆ, ಯಾವ್ಯಾವ ವಿಧದ ಪೋಷಕಾಂಶಗಳು ಕೊಡ್ತೀರಿ? ಇದು ನಮ್ದಾಗ ಕಂಪ್ಲೀಟ್ ಆರ್ಗ್ಯಾನಿಕ್ ಮಾಡ್ತಾ ಇಲ್ಲ, 1 ಎಕರೆ ಮಾಡ್ತಾ ಮಾಡ್ತಾ ಇದ್ವಿ. ಮುಂದ್ ಮುಂದೆ 8 ಎಕರೆನು ಮಾಡ್ಬೇಕನ್ನೋದು ಯೋಚನೆ ಇದೆ. ಸಾವಯವ ಮಾಡೋದೇನಂದ್ರೆ, ನಾನು ಮೊನ್ನೆ ಎಲ್ಲ ಬರ್ದಿಟ್ಕೊಂಡಿದ್ದೆ, 3 ಸಲ ಜೀವಾಮೃತ ಕೊಟ್ಟಿದ್ದೆ, 3 ಸಲ ಗೋಕೂಪಾಮೃತ ಕೊಟ್ಟಿದೆ, 3 ಸಲ ಕಳೆವು ತೆಗ್ಸಿದೆ, ಅಷ್ಟಾಗ ಫಲ ಸಿಕ್ತೆ ಸಿಕ್ಕಿದೆ, ಭತ್ತ ಸಿಕ್ಕಿದೆ ಅಷ್ಟ್ರಾಗೆ ಬಂದಿದೆ. ಅದು ಏನಂದ್ರೆ, ಅದು ಅಷ್ಟು ಎಫೆಕ್ಟಿವ್ ಆಗಿದೆ ಜೀವಾಮೃತ ಗೋಕೃಪಾಮೃತ ಅನ್ನೋದು. ಜೀವಾಮೃತ ಅಂದ್ರೆ ಆಕಳದ್ದು ಸೆಗಣಿ, ಆಕಳದ ಗಂಜಲ, ಬೆಲ್ಲ ಅವೆಲ್ಲ ಹಾಕಿ ಮಾಡ್ತೀವಿ. ಗೋಕೃಪಾಮೃತ ಅಂದ್ರೆ ಅದು ಮದರ್ ಕಲ್ಚರ್ ಇರುತ್ತೆ, ಅದ್ರ ಜೊತೆಗೆ ಸಾವಯವ ಬೆಲ್ಲ ಮಜ್ಜಿಗೆ ಹಾಕಿ ಅದು ಫರ್ಮೆಂಟ್ ಆದ್ಮೇಲೆ 1 ವಾರಕ್ಕೆ ಅದು ಸಿಂಪರಣನ ಮಾಡ್ಬೋದು, ನೀರ್ ಮುಖಾಂತರನು ಹೊಲಕ್ಕೆ ಕೊಡ್ಬೋದು ಕೊಡ್ಬೋದು. ನಾನು ಹೇಳಿದ್ನಲ್ಲ, ಈ ಸತೆ ಮಾತ್ರ ಎಲ್ಲ ನಾನು ಎಷ್ಟ್ಸಲ ಮಾಡಿನಿ, ಹೆಂಗ್ ಮಾಡಿನಿ ಸ್ವಲ್ಪ ನನಗೆ ಗೊತ್ತಾಗ್ಲಿ ಅಂತ ಎಲ್ಲ ನೋಟ್ ಮಾಡ್ಕೊಂಡು ಇಟ್ಕೊಂಡಿದೆ. 3 ಸಲ ಜೀವಾಮೃತ, 3 ಸಲ ಗೋಕೃಪಾಮೃತ ವಿತ್ 1 ಡೇಟ್ ಸಹಿತ ಬರ್ಕೊಂಡು ಇಟ್ಕೊಂಡಿನಿ. 3 ಸಲ ನಾನು ಕಳೆವು ತೆಗ್ಸಿನಿ, ಅಷ್ಟ್ರಾಗ ನನಗೆ ಸೋನಾ ಆರ್ಗ್ಯಾನಿಕ್ ಆಗಿ ಬಂದಿದೆ. ಅದು ಈಗ ನನ್ನ ಹತ್ರ ಇದೆ. ನವರ ಕಂಪ್ಲೀಟ್ ಸಾವಯವ ಸಾವಯವದಾಗ ಮಾಡಿದೆ, ಅದೇ ಭೂಮಿಯಲ್ಲಿ ನೋಡೋಣ ಅಂತ ಸೋನಾನು ಬೆಳೆದಿದೆ. ಬಟ್ ನವರನೇ ಕಂಟಿನ್ಯೂ ಮಾಡ್ಬೇಕಂತ ಒಂದು ಉದ್ದೇಶ ಇದೆ. ಯಾಕಂದ್ರೆ ಅದು ಎಲ್ಲ ಗೊತ್ತಾಗ್ಲಿ, ಎಷ್ಟನ್ನ ಆಗ್ಲಿ, ಒಂದು ಈ ಏರಿಯಾದವ್ರಿಗೆ ಊಟ ಮಾಡ್ಲಿ ಅಂತ ಒಂದು ಸದುದ್ದೇಶ. ಒಳ್ಳೇದಮ್ಮ ಅನ್ನಪೂರ್ಣ ಮೋರೆ, ನಿಮ್ ಜೊತೆ ಮಾತಾಡೋದೇ ಒಂದು ಖುಷಿ. ಬೇಸಿಕಲಿ ನೀವು ವೃತ್ತಿಯಲ್ಲಿ ಉಪನ್ಯಾಸಕರಿದ್ರಿ, ನಿಮ್ಮ ಮನೆಯವರು ಸಿವಿಲ್ ಇಂಜಿನಿಯರಿಂಗ್, ಆದ್ರೂ ಕೃಷಿಯ ಒಡನಾಟ ಮತ್ತು ಅದರ ತಿಳುವಳಿಕೆ ಮತ್ತು ಅದರಲ್ಲಿ ಪಾಲ್ಗೊಳ್ಳುವಿಕೆ ಅಗಾಧವಾಗಿದೆ. ಬಹುಶಃ ನಿಮ್ಮ ಓದು, ನಿಮ್ಮ ಜ್ಞಾನ ಇದಕ್ಕೆ ಹೆಚ್ಚು ಬಳಸ್ಕೊಂಡಿದ್ದೀರಿ ಅಂತ. ಈ ತರದ ಒಂದು ಕಮಿಟ್ಮೆಂಟ್ ನಿಮ್ಗೆ ಎಲ್ಲಿಂದ ಹೇಗೆ ಬೆಳೀತು ಅಂತ? ಹೇಗೆ ಬೆಳೀತ ಅಂದ್ರೆ, ಈಗ ನಾವು ಊಟ ಮಾಡ್ತಾ ಇರೋದೇ ಕರೆಕ್ಟ್ ಅಲ್ಲ ಅನ್ಸ್ತದೆ, ಅದು ಅದರಲ್ಲಿದ್ದ ಇವೆಲ್ಲ ಮಾಡ್ಬೇಕನ್ನೋ ಒಂದು ಇದು. ಅದು ದೇವರ ದಯಲಿದ್ದ ಒಂದು ಭೂಮಿನೂ ನಾವು ತಗೊಂಡ್ವಿ, ಅದು ಏನೋ ಒಂದು ಕಾರಣ ಇದೆ ಅನ್ಸ್ತು. ಅದು ಭೂಮಿ ಯಾಕೆ ಹಾಳು ಮಾಡ್ಬೇಕು ಅನ್ನೋದು ಒಂದು ಉದ್ದೇಶನೂ ಇದೆ. ಅದನ್ನು ಎಲ್ಲ ವಿಚಾರನೂ ಗೊತ್ತಾಯ್ತು. ಸ್ವಲ್ಪ ಪ್ರೋತ್ಸಾಹ ಕೊಟ್ಟಿದ್ದವ್ರು ಇದ್ದಾರೆ, ಫ್ರೆಂಡ್ಸ್ ಇದ್ದಾರೆ, ನಮ್ಮ ಮನೆಯವ್ರು ಇದ್ದಾರೆ, ನಮ್ಮ ಅತ್ತೆ ಮಾವ್ರು ಇದ್ದಾರೆ, ಎಲ್ಲರ ಪ್ರೋತ್ಸಾಹದಿಂದಾನೆ ಇದು ಮಾಡಿರೋದಕ್ಕೂ ಸಾಧ್ಯ. ಇಲ್ಲ ಅಂದ್ರೆ ಇದು ಸಾಧ್ಯ ಆಗ್ತಾ ಇರ್ಲಿಲ್ಲ. ಇದ್ರ ಜೊತೆಗೆ ಮಾವು ತೆಂಗು ಒಂದೇ ಜೊತೆಗೆಲ್ಲ ಇದು ರಕ್ತ ಚಂದನ, ಶ್ರೀಗಂಧ, ಬೆಟ್ಟದ ನೆಲ್ಲಿ, ಹಲಸು, ಎಲ್ಲ ಹಲವಾರು ಗಿಡಗಳಿದೆ. ಅದು ಇಲ್ಲಿ ಬಂದ್ರೇನೆ ಒಂದು ಖುಷಿ ನಿಮ್ಗೆ. ಯಾರಿಗಾದ್ರೇನು ಯಾವಾಗ ಅನುಕೂಲ ಆದ್ರೇನು, ನಾನು ಆಯ್ತವಾರ ಅಂತೂ ಖಂಡಿತ ಇಲ್ಲೇ ಇರ್ತೀನಿ ನಮ್ಮ ತೋಟದಾಗ. ಮಾಮೂಲಾಗಿನೂ ಜಾಸ್ತಿ ಟೈಮ್ ಇರ್ತೀನಿ, ಟೈಮ್ ಹೇಳಕ್ಕಾಗಲ್ಲ. ಬಟ್ ಆಯ್ತವಾರ ಅಂತೂ ನನಗೆ ಏನು ಎಲ್ಲೋ ಸಿನಿಮಾಕ್ ಹೋಗ್ಬೇಕು, ಫಂಕ್ಷನ್ಗೆ ಹೋಗ್ಬೇಕು ಅನ್ನೋದು ಆಸಕ್ತಿ ಕಡಿಮೆ. ನನಗೆ ಹೆಸರು ಅನ್ನಪೂರ್ಣ ಇರೋದ್ರಿಂದ ಸ್ವಲ್ಪ ಹೆಸರು ಕನ್ನ ಸಾರ್ಥಕ ಮಾಡೋಣ, ಒಂದಿಷ್ಟು ಭೂಮಿ ತಾಯಿ ಸೇವೆ ಮಾಡೋಣ ಅಂತ ಒಂದು ಆಸೆ ಅಂತೂ ನನಗಿದೆ. ಅದ್ರಲ್ಲಿದ್ದಾನೆ ಇದೆಲ್ಲ ಮಾಡಕ್ ಸಾಧ್ಯ ಆಗಿದೆ ಅನ್ಸುತ್ತೆ. ಒಳ್ಳೇದಮ್ಮ, ನಿಮ್ ಜೊತೆ ಮಾತಾಡೋದು ಒಂದು ಖುಷಿ. ಸಾಕಷ್ಟು ಮಾತಾಡಬಹುದು, ಆದ್ರೆ ನಮ್ಮ ಕಿಸಾನ್ ವಾಣಿ ಗ್ರಾಮಾಂತರಂಗದ ಸಮಯ ತುಂಬಾ ಸೀಮಿತವಾಗಿದೆ. ಆದರೂ ಕ್ಯಾನ್ಸರ್ ಪೀಡಿತರಿಗೆ ನಿಮ್ಮಲ್ಲಿ ಲಕ್ಷ್ಮಣ್ ಫಲ ಸಿಗುತ್ತೆ, ಅದರ ರಸವನ್ನ ಔಷಧಿಯಾಗಿ ತಾವು ಉಚಿತವಾಗಿ ಕೊಡ್ತೀರಿ ಅಂತ ಹೇಳಿದ್ರಿ. ನಮ್ಮ ಕೇಳುಗರಲ್ಲಿ ಯಾರಾದ್ರೂ ನಿಮ್ಮನ್ನ ಸಂಪರ್ಕಿಸಬಹುದು, ನಿಮ್ ದೂರವಾಣಿ ಸಂಖ್ಯೆ ಹೇಳಿ. 9448-70-231. ಕೇಳುಗರೆ, ಇದು ಅವರ ದೂರವಾಣಿ ಸಂಖ್ಯೆ 9449-970-231. ಸಾವಯವ ಕೃಷಿಗೆ ಸಂಬಂಧಪಟ್ಟಂತೆ ಮಾಹಿತಿ ಪಡೆದುಕೊಳ್ಳೋಕು ಇವರನ್ನ ಸಂಪರ್ಕಿಸಬಹುದು. ಹಾಗೇನೆ ಮಾವು ಬೇಕು ಅಂದ್ರೆ ಮಾವಿಗೂ ಸಂಪರ್ಕಿಸಬಹುದು. ಜೊತೆಗೆ ವಿಶೇಷವಾಗಿ ಕ್ಯಾನ್ಸರ್ ಪೀಡಿತರು ಯಾರಿದ್ದೀರಾ, ಆಯುರ್ವೇದ ವೈದ್ಯರು ಲಕ್ಷ್ಮಣ್ ಫಲದ ಒಂದು ಜ್ಯೂಸ್ ಅನ್ನ ಶಿಫಾರಸು ಮಾಡಿದ್ರೆ ಖಂಡಿತವಾಗಿ ಇವ್ರ ಹತ್ರ ಅದು ಉಚಿತವಾಗಿ ಸಿಗುತ್ತೆ, ನೀವು ಇವರನ್ನ ಸಂಪರ್ಕಿಸಬಹುದು. ಒಳ್ಳೇದಮ್ಮ, ನಮ್ಮ ಆಕಾಶವಾಣಿಯ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ತಾವು ಇದುವರೆಗೆ ಭಾಗವಹಿಸಿ ಮಾತಾಡಿದ್ರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ರೀ. ಇದುವರೆಗೂ ಸಮಗ್ರ ಕೃಷಿ ಅನುಭವಗಳ ಬಗ್ಗೆ ಶ್ರೀಮತಿ ಅನ್ನಪೂರ್ಣ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಸೋಮೇಶ್ ಉಪ್ಪಾರ್. ಕೆಳಗುರಿ, ನಾಳಿನ ಕಿಸಾನ್ ವಾಣಿ ಗ್ರಾಮಾಂತರಂಗದಲ್ಲಿ ಕೃಷಿ ಅನುಭವ ಕುರಿತು ಶ್ರೀ ಮುದುಕಪ್ಪ ಹಸಗಲ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಹಣಕಾಸಿನ ತುರ್ತು ಪರಿಸ್ಥಿತಿಗಳು ಯಾವಾಗ ಬೇಕಾದರೂ ಎದುರಾಗಬಹುದು. ಇಂತಹ ಪರಿಸ್ಥಿತಿಗಳಲ್ಲಿ ಸ್ಮಾರ್ಟ್ ನಿರ್ಧಾರವನ್ನು ತೆಗೆದುಕೊಂಡ್ರೆ ಈ ಕಷ್ಟವನ್ನು ಸುಲಭವಾಗಿ ಎದುರಿಸಬಹುದು. ಸ್ಮಾರ್ಟ್ ನಿರ್ಧಾರ ಮಾಡೋರ್ಗಾಗಿನ ಇದೆ ಮಣಪುರಂ ಈಸಿ ಗೋಲ್ಡ್ ಲೋನ್ ಸ್ಕೀಮ್ಸ್. ಲೋನ್ ಚಾಲ್ತಿಯಲ್ಲಿರುವಷ್ಟು ದಿನಗಳಿಗೆ ಮಾತ್ರ ಬಡ್ಡಿ ದರ ಪಾವತಿಸಿ ಇನ್ನಷ್ಟು ಸ್ಮಾರ್ಟ್ ಆಗಿ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಮಣಪುರಂ ಫೈನಾನ್ಸ್ ಶಾಖೆ ಅಥವಾ ನಮ್ಮ ಟೋಲ್ ಫ್ರೀ ಸಂಖ್ಯೆ 1-800-420-2233 ಕರೆ ಮಾಡಿ. मौसम के मुताबिक खान पान बदलना हमारी परंपरा है. हल्का और पौष्टिक भोजन गर्मी के दिनों में सेहत अच्छी रखता है. अधिक पानी की मात्रा वाले मौसमी फल और सब्जियां शरीर को ठंडा रखते हैं. प्याज का सलाद और नमक जीरे वाला कच्चा आम जैसे पारंपरिक उपचार तापघात को रोकते हैं. ताकत देने वाले प्राकृतिक तरल जैसे ORS, नारियल पानी, नींबू पानी, छाछ, आम पन्ना, मूंग का पानी पिए. शराब, चाय, कॉफी और सॉफ्ट ड्रिंक टालें. अत्यधिक नमक मसाले, तला हुआ और उच्च प्रोटीन वाला भोजन टालें. बासी खाना न खाएं. मांसाहारी लोग तले या लाल मांस की जगह भुना हुआ मांस खाएं. अच्छा खाएं, स्वस्थ रहें, सुरक्षित रहें. NDMA एवं IIPHG द्वारा जनहित में जारी. ಈಗ ಕೃಷಿ ಗೀತೆ. ಹಲವಾರು ಲಾಭಗಳು ಬೇಕು ಎಂದರೆ ಬೀಜೋಪಚಾರವನ್ನು ಮರೆಯಬೇಡಿ. ಹಲವಾರು ಲಾಭಗಳು ಬೇಕು ಎಂದರೆ ಬೀಜೋಪಚಾರವನ್ನು ಮರೆಯಬೇಡಿರಿ.